ಖಾರ ಕುಟ್ಟು ಮಷಿನ್ ಒಂದು ಹಾಕ್ಕೊಂಡಿದ್ದಾರೆ, ರವೆ ವಡಿ ಮಷಿನ್ನು ಮತ್ತು ಹಿಟ್ಟು ಮಾಡ್ತಕ್ಕಂಥ ಮಷಿನ್ನು ಅಂದರೆ ಜೋಳ ಗೋಧಿ ಹಿಟ್ಟನ್ನು ಮಾಡ್ತಕ್ಕಂಥ ಒಂದು ಮಷಿನನ್ನು ಮೂರು ಮಷಿನ್ ಹಾಕ್ಕೊಂಡು ಸ್ವಂತ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಇವ್ರನ್ನ ಮೋಟಿವೇಷನ್ ಮಾಡಿದಂಥವರು ಲಿಂಗ್ಸೂರಿನಲ್ಲಿ ಇರ್ತಕ್ಕಂಥ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕದ ವಿಜ್ಞಾನಿಗಳು, ವಿಶೇಷವಾಗಿ ಹೋಮ್ ಸೈನ್ಸ್ ಗೃಹ ವಿಜ್ಞಾನ ವಿಭಾಗದ ತಜ್ಞರಾದಂಥ ವಿಜ್ಞಾನಿಗಳಾದಂಥ ವಾಣಿಶ್ರೀಯವರು ಇವರಿಗೆ ತರಬೇತಿಯನ್ನು ಕೊಟ್ಟು ಇವರು ತಮ್ಮ ಕಾಲ ಮೇಲೆ ನಿಲ್ಲುವ ಹಾಗೆ ಅವರಿಗೆ ಮನ ಪರಿವರ್ತನೆ ಮಾಡಲಿಕ್ಕೆ ಸಾಕಷ್ಟು ಒಂದು ವಿಷಯವನ್ನು ತಿಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀಯವರು ಜೊತೆಗೆ ಗಿರಿಜೆ ಅವರು ಏನು ಸ್ವಂತ ಉದ್ಯೋಗ ಮಾಡ್ತಾಯಿದ್ದಾರೆ, ಹೇಗೆ ಮಾಡ್ತಾಯಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ವಾಣಿಶ್ರೀಯವರು ವಿಶೇಷವಾಗಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ. ಹೆಣ್ಣುಮಕ್ಕಳಿಗೆ ಅವರ ಒಂದು ವಿಸ್ತರಣಾ ಘಟಕದ ವತಿಯಿಂದ ಏನೇನು ತರಬೇತಿ ಕೊಡ್ತಿರ್ತಾರೆ, ವಿಶೇಷವಾಗಿ ಗಿರಿಜೆ ಅವರಿಗೆ ಏನು ಮಾಹಿತಿಯನ್ನು ಕೊಟ್ಟರು, ಮಾಹಿತಿಯನ್ನು ಕೊಟ್ಟ ಮೇಲೆ ಅವರು ಯಾವ ರೀತಿ ಪರಿವರ್ತನೆಯಾಗಿ ತಮ್ಮ ಒಂದು ಕಾರ್ಯ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದರು ಅಂತಕ್ಕಂಥ ವಿಚಾರವನ್ನು ಮೊದಲಿಗೆ ಹಂಚ್ಕೋತಾ ಇದ್ದಾರೆ. ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ರೈತ ಮಹಿಳೆಯರಿಗಾಗಿ ಉದ್ಯಮಶೀಲತಾ ಒಂದು ಅಭಿವೃದ್ಧಿ ಆಗಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸ್ತ್ರೀ ಶಕ್ತಿ ಸಂಘದ ಗುಂಪಿನಿಂದ ಸಾಕಷ್ಟು ಮಹಿಳೆಯರಿಗೆ ನಾವು ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಇವರು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗವೇಣಿ ಅಂಥೇಳಿ ಆ ಮೇಡಮ್ ಅವ್ರಿಗೂ ಕೂಡ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಆ ಸಂಘದಲ್ಲಿರ್ತಕ್ಕಂಥ ಈ ಪಾರ್ವತಿಯವರು ಗಿರಿಜಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಆ ದಿನ ನಾವು ಬಳ್ಳಾರಿಯಿಂದ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಸಂಪನ್ಮೂಲ ವ್ಯಕ್ತಿಯಾಗಿ ವಿವಿಧ ಈ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ವಿವಿಧ ಮಷಿನರಿಗಳ ಬಗ್ಗೆ ನಮ್ಮದು ಇನ್ಫಾರ್ಮೇಷನ್ ಕೊಡೋದಿತ್ತು, ಅವತ್ತು ಮಾಹಿತಿ ನೀಡಬೇಕಾಗಿತ್ತು. ಆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ತರಹದ ಮಷಿನ್ಗಳು, ರವೆ ಮಾಡೋ ಯಂತ್ರ ಇರ್ಬೋದು, ಹಿಟ್ಟು ಮಾಡ್ತಕ್ಕಂಥ ಗಿರಣಿ ಯಂತ್ರ ಇರ್ಬೋದು, ಖಾರ ಕುಟ್ಟ ಮಷಿನ್ನು, ಶಾವಿಗೆ ಮಷಿನ್ಗಳು, ಈ ಥರದ ಎಲ್ಲ ಮಷಿನ್ಗಳು, ಅವುಗಳ ದರ ಎಷ್ಟು, ಅವಕ್ಕೆ ಎಷ್ಟು ಪವರ್ ಬೇಕಾಗತ್ತೆ, ಈ ಥರದ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಅವರಿಗೆ ಸುಮಾರು ಒಂದು 50 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ತಗೊಂಡಿದ್ರು. ಅದರ ನಂತರ ನಮಗೆ ಗೊತ್ತಾಯಿತು, ಸಂತೆಕಲ್ಲೂರು ಗ್ರಾಮದಲ್ಲಿ ಒಬ್ಬ ಮಹಿಳೆಯರು ಈ ಥರ ನಮ್ಮ ತರಬೇತಿಯಿಂದ ಒಂದು ಮಷಿನನ್ನು ತರಿಸ್ಕೊಂಡು ಖಾರ ಕುಟ್ಟ ಮಷಿನನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅದರ ನಂತರದಲ್ಲಿ ಅವರು ರವೆ ಒಡೆಯೋ ಯಂತ್ರ ಮತ್ತು ಹಿಟ್ಟು ಮಾಡ್ತಕ್ಕಂಥ ಯಂತ್ರವನ್ನು ಕೂಡ ಹೊಂದಿದ್ದಾರೆ. ಅದರ ಜೊತೆಗೆ ಅವರೇ ಮಾಡಿರ್ತಕ್ಕಂಥ ಈ ಖಾರ ಕುಟ್ಟ ಮಷಿನ್ನಲ್ಲಿ ಕೇವಲ ಈ ಗ್ರಾಮದ ಮಹಿಳೆಯರಿಗೆ ಹಿಟ್ಟು ಮತ್ತು ರವೆ ಖಾರ ಕುಟ್ಟ ಮಷಿನನ್ನು ಹಾಕ್ಕೊಡೋದಲ್ದೇ, ಅಂದರೆ 1 ಕೆಜಿಗೆ ನಾವು ಯಾವ ರೀತಿ ಗಿರಣಿಗೆ ಹೋಗಿ ಹಾಕಿಸ್ಕೊಂಡು ಬರ್ತೀವಲ್ಲ ಆ ಥರ ಹಾಕೋದಲ್ದೇ ಅದರ ಜೊತೆಗೆ ಅವರು ಖಾರ ಪುಡಿಯನ್ನು ಕೆಜಿಗೆ ಇಷ್ಟು ಅಂಥೇಳಿ ಒಂದು ಉದ್ಯೋಗದ ಥರ ಮಾಡ್ಕೊಂಡಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಒಂದು ಸಾರಿನ ಪುಡಿ ಇರ್ಬೋದು ಮತ್ತು ಪಲ್ಯಗಳಿಗೆ ಹಾಕ್ತಕ್ಕಂಥ ಪೌಡರನ್ನು ಕೂಡ ಅವರು ಮಸಾಲೆ ಪುಡಿಯನ್ನು ಮಾಡಿದರು, ಅದನ್ನು ನಮಗೆ ತೋರಿಸಿದರು. ಬಹಳ ಖುಷಿಯಾಯಿತು. ನಾವು ಜಸ್ಟ್ ಹೇಳಿರ್ತೀವಿ, ಅದನ್ನು ಫಾಲೋ ಮಾಡಿಕೊಂಡು ಅವರು ಅದನ್ನು ಅನುಸರಿಸ್ತಿದ್ದಾರೆ, ಅದರಿಂದ ಒಂದು ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಅಂತಂದರೆ ನಮ್ಮ ತರಬೇತಿ ಅಲ್ಲಿ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು. ಆ ಥರದ ಒಂದು ಇದರಲ್ಲಿ ನಾವು ಅವ್ರಿಗೆ ಹೆಚ್ಚಿನ ಒಂದು ಈಗ ನಾವು ಈ ವಿವಿಧ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಮುಂದುವರೆದು ಏನಂತ ಹೇಳಿದ್ರೆ ಒಂದು ಲೈಸೆನ್ಸ್ ತಗೊಳ್ಳೋದಿರ್ಬೋದು, ಬ್ರ್ಯಾಂಡಿಂಗ್ ಮಾಡಿ, ಲೇಬಲಿಂಗ್ ಮಾಡಿ, ಸ್ವಂತವಾಗಿ ಮಾರುಕಟ್ಟೆಯನ್ನು ಮಾಡಬೇಕು ಅಂತ. ಆದರೆ ಅಷ್ಟೊಂದು ಮಾರುಕಟ್ಟೆ ವ್ಯವಸ್ಥೆಗೆ ಅವರಿನ್ನೂ ಒಗ್ಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಈ ರೀತಿ ಕೇಳಿದ್ರಲ್ಲ ಡಾಕ್ಟರ್ ವಾಣಿಶ್ರೀಯವರು ಹೇಳಿದಂಥ ವಿಚಾರವನ್ನು, ಹಲವಾರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಇವತ್ತು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳಿರ್ಬೋದು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಮಹಿಳೆಯರು ತಮ್ಮದೇ ಆದಂಥ ಒಂದು ಚಟುವಟಿಕೆಗಳ ತೊಳಕ್ಕೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರ ಸಹ ಸಾಕಷ್ಟು ಒಂದು ಪ್ರೋತ್ಸಾಹನ ಕೊಡ್ತಾ ಇದೆ. ಗಿರಿಜೆ ಅವರು ತರಬೇತಿಯನ್ನು ಪಡ್ಕೊಂಡ್ಬಿಟ್ಟು ಈಗ ಅವರು ಈ ಒಂದು ರವೆ ಹೊಡಿತಕ್ಕಂಥ ಮಷಿನ್ನು, ಖಾರ ಕೊಡ್ತಕ್ಕಂಥ ಮಷಿನ್ನು ಮತ್ತು ಹಿಟ್ಟನ್ನು ಹಾಕ್ತಕ್ಕಂಥ ಜೋಳ ಮತ್ತು ಗೋಧಿ ಹಿಟ್ಟನ್ನು ಹಾಕ್ತಕ್ಕಂಥ ಒಂದು ಮಷಿನ್ ಹಾಕ್ಕೊಂಡಿದ್ದಾರೆ. ಗಿರಿಜೆ ಅವರು ಏನು ಹೇಳ್ತಿದ್ದಾರೆ ಕೇಳೋಣಂತೆ. ಯಾವ ರೀತಿ ಹಾಕ್ಕೊಂಡ್ರು ಮಷಿನ್ನು, ಯಾವ ರೀತಿ ಲಾಭ ಪಡ್ಕೋತಿದ್ದಾರೆ, ಏನೆಲ್ಲ ಪ್ರತಿನಿತ್ಯ ಅವರಿಗೆ ಯಾವ ರೀತಿ ದುಡ್ಡು ಬರ್ತಾ ಇದೆ ಅಂತಕ್ಕಂಥ ವಿಚಾರ, ತರಬೇತಿಯನ್ನು ಪಡ್ಕೊಂಡು ಅದರಿಂದ ಮುಂದೆ ಬಂದು ಏನು ಕೆಲಸ ಚಾಲು ಮಾಡಿದರೆ ಅವರು ಈಗ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಗಿರಿಜೆ ಅವರೇ ಈಗೆಲ್ಲ ನೋಡ್ರಿ, ತಾವು ಸಂತೇಕಲ್ಲೂರಿನಲ್ಲಿ ಖಾರ ಕುಟ್ಟು ಮಷಿನ್ನು, ರವೆ ಒಡೆ ಮಷಿನ್ನು ಮತ್ತು ಹಿಟ್ಟು ಬೀಸ್ತಕ್ಕಂಥ ಮಷಿನನ್ನು ಹಾಕ್ಕೊಂಡಿದ್ದೀರಿ. ಇದನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಹೇಗೆ ಇದು ಆಯಿತು, ನಿಮಗೆ ಏನು ತರಬೇತಿ ಪಡ್ಕೊಂಡ ಮೇಲೆ ಮಾಡ್ಬೇಕಂತೇಳಿ ಛಲ ಬಂತ ತಮಗೆ ಹೇಗೆ? ಹಾಂ ಸರ, ತರಬೇತಿಗೆ ಹೋಗಿದ್ದೀವಿ ರೀ. ನಮ್ಮ ಮೇಡಮ್ ಅವ್ರು ಹೇಳಿದರು ಇವತ್ತು ತರಬೇತಿ ಇದೆ ಬರ್ರಿ ಅಂತ, ಹೋಗಿದ್ದೀವಿ ರೀ ಸರ್ ನಮ್ಮ ಗುಂಪಿನ ವತಿಯಿಂದ. ಆವಾಗ ಈ ಮೇಡಮ್ ಅವರು ಇನ್ನೊಬ್ಬರು ಸರ್ ಬಳ್ಳಾರಿಂದ ಬಂದಿದ್ದರೆ ಅವರು ಈ ಥರ ಮಿಷನ್ಗಳೆಲ್ಲ ಸಿಗ್ತವೆ ನೀವು ಮಾಡಿರಿ ಹೆಣ್ಮಕ್ಳು ಅಂತ ಹೇಳಿದರೆ ನಾವು ಅದನ್ನು ಸ್ವಲ್ಪ ತಲೆಗೆ ತೊಗೊಂಡು ಈ ಮಿಷಿನ್ ಎಲ್ಲ ಆರ್ಡರ್ ಕೊಟ್ಟಿವಿ ರೀ ಅವರಿಗೆ. ಅದನ್ನು ನಮ್ಮ ಮೇಡಮ್ ಅವ್ರು ತರಿಸ್ಕೊಟ್ರೆ ಅದು ತರಿಸಿ 6 ತಿಂಗಳ ನಂತರ ನಾವು ಇವು ಎರಡು ರವೆ ಮಿಷಿನ್ ಒಂದು ಹಿಟ್ಟಿನ ಗಿರಣಿ ತಗೊಂಡಿವಿ ರೀ. ಅದು ಸ್ವಲ್ಪ ಇದು ನಮ್ಮ ಮೇಡಮರು ತರಿಸ್ಕೊಟ್ಟಿದ್ದಾರೆ ರೀ. ಇದನ್ನೇನೈತಿ ನಾವು ಊರ ಮನೆಯೊಳಗೆ ಸಾಲ ಮಾಡಿ ತರಿಸ್ಕೊಂಡು ಹಾಕೊಂಡಿದ್ದೀವಿ ರೀ. ಈಗ ಎಷ್ಟು ತಿಂಗಳಾಯ್ತಮ್ಮ ಖಾರ ಕುಟ್ಟು ಮಷಿನ್ ಹಾಕೊಂಡು ಎಷ್ಟು ತಿಂಗಳಾಯ್ತು, ರವೆ ಹೊಡಿ ಮಷಿನ್ ಹಾಕಿ ಎಷ್ಟು ತಿಂಗಳಾಯ್ತು, ಜೊತೆಗೆ ಹಿಟ್ಟು ಮಾಡ್ತಕ್ಕಂಥ ಮಷಿನ್ ಹಾಕೊಂಡು ಎಷ್ಟು ದಿವಸ ಆಯ್ತು? ಇದು ಸುಮಾರು ಹಿಟ್ಟು ಮಾಡೋ ಮಿಷಿನ್ 1-8 ತಿಂಗಳಾಯ್ತು ರೀ ಹಾಕಿ. ಈ ಖಾರ ಕುಟ್ಟೋ ಮಿಷಿನ್ 1.5 ವರ್ಷ ಆಯ್ತು ರೀ. ಹಾಂ, 1.5 ವರ್ಷ ಆಯ್ತು ರೀ. ಹಾಂ, ಎರಡು ಒಂದೇ ಸಲ ತೊಗೊಂಡಿದ್ದು. ಹಾಂ, ಒಂದೇ ಸಲ ತೊಗೊಂಡಿದ್ದು. ಈಗ ಮುಂಚೆ ನೀವು ಖಾರ ಕುಟ್ಟು ಮಷಿನನ್ನು ಹಾಕೊಂಡ್ರಿ, ನಿಮ್ಮ ಊರಲ್ಲಿ ಖಾರ ಕುಟ್ಟು ಮಷಿನ್ಗಳು ಇಲ್ವಾ ಇಲ್ಲಿ? ಯಾವು ಇದೆ ಸರ್? ಇದೆ ಸರ್. ಅಂದರೆ ನಾವು ಫಸ್ಟ್ ಖಾರ ಕುಟ್ಟಿ ಸೇಲ್ ಮಾಡ್ತಿದ್ದೀವಿ ರೀ, ಸೇಲ್ ಮಾಡ್ತಿದ್ದೀವಿ ರೀ. ಆ ಖಾರ ಪುಡಿ ಮಾರಾಟ ಮಾಡ್ತಿದ್ದೀವಿ ರೀ, ಹಂಗೆ ಕ್ವಿಂಟಾಲ್ಗಟ್ಟಲೆ ಎಲ್ಲ ತಂದು ಮಾರಾಟ ಮಾಡ್ತಿದ್ದೀವಿ ರೀ. ಹಂಗೆ ಅದಕ್ಕೋಸ್ಕರ ತೊಗೊಂಡಿದ್ದೀವಿ ರೀ ನಾವು. ಹೇಗೆ ನೀವು ಮೆಣಸಿನಕಾಯಿನ ಎಲ್ಲಿಂದ ತರ್ತೀರಿ ಮಾರಾಟ ಮಾಡ್ಬೇಕಾದ್ರೆ? ಮಾರಾಟ ಮಾಡೋದು ಭಾಳ ಮುಖ್ಯ. ಈಗ ಏನೋ ನಾವು ಹಾಕಿಬಿಡ್ತೀವಿ, ಹಾಕಿದ ಮೇಲೆ ಮಾರಾಟ ಮಾಡೋದು ಭಾಳ ಮುಖ್ಯ, ಮಾರಾಟ ಆಗೋದಿಲ್ಲ. ತಾವು ಮೆಣಸಿನ ಖಾರವನ್ನು ಖಾರ ಪುಡಿ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ರಿ, ಹೇಗೆ ಮಾರಾಟ ಮಾಡಿದ್ರಿ, ಜೊತೆಗೆ ಮೆಣಸಿನಕಾಯಿ ಎಲ್ಲಿಂದ ತರ್ತಿರ್ತಾವೆ, ಅಲ್ಲಿ ತಾವೇ ಬೆಳೀತಾ ಇದ್ರೆ ಹೇಗೆ? ಇಲ್ಲ ಸರ್, ನಮ್ಮದು ಹೊಲ ಇಲ್ಲ. ನಾವು ಇಲ್ಲಿ ಸಿಂಧಾನೂರು ಬೀಟಿಗೆ ಹೋಗಿ ಮಿಸ್ ಖಾರ ಪುಡಿ ಮಾಡೋದಕ್ಕೆ ತರ್ತಿದ್ವಿ ಸರ್, ಮೆಣಸಿನಕಾಯಿ ತರ್ತಿದ್ವಿ ಸರ್. ಅಲ್ಲಿಂದ ತಂದು ಒಣಗಿಸಿ ಎಲ್ಲ ನಾವು ಇಲ್ಲಿ ಮನೆಯಲ್ಲಿ ಮಾಡಿ ಹೋಟೆಲ್ಗಳಿಗೆ ಈ ಥರ ಅಂಗಡಿಗಳಿಗೆಲ್ಲ ಮಾರಾಟ ಮಾಡ್ತಾಯಿದ್ವಿ. ಹೇಗೆ ಅನಿಸ್ತಿತ್ತು ನಿಮಗದು, ಖಾರದ ಕಾಯಿ ಮೆಣಸಿನಕಾಯಿಯನ್ನು ತಂದು ಅದನ್ನು ಖಾರ ಪುಡಿ ಮಾಡಿ ಮಾರೋದು ನಿಮಗೆ ಹೇಗೆ ಲಾಭ ಅನಿಸ್ತಿತ್ತ ಹೇಗೆ? ಹಾಂ ಸರ್, ಅದು ಲಾಭ ಅನಿಸ್ತ ಸಂಬಂಧ ನಾವು ಅದನ್ನು ತೊಗೊಂಡಿವಿ ಸರ್. ತೊಗೊಂಡಿಂದ ಇವು ಎರಡು ತೊಗೊಂಡಿವಿ, ಅದ್ರ ಜೋಡಿ ಇವು ಹಾಕಿದ್ರೆ ಚೆನ್ನಾಗತ್ತಂತ. ಹಾಂ, ಒಬ್ರು ಬೇಕೇ ಬೇಕು ಮಾಡಲಿಕ್ಕೆ, ಅವಾಗ ನಾ ಹಿಟ್ಟು ಎಲ್ಲ ಮಾಡ್ಕೋದು, ರವೆನ ಹೊಡೆದು ಕೊಡ್ಬೋದು. ಹಾಂ ಸರ್, ಹಂಗಂದೇ ನಾವು ತೊಗೊಂಡಿದ್ರದ್ದು. ಹಾಂ ಸರ್. ಎಷ್ಟು ಕೊಟ್ರಮ್ಮ ಖಾರದ ಕುಟ್ಟು ಮಷಿನ್ಗೆ, ಎಷ್ಟು ರೊಕ್ಕ ಬಿತ್ತು, ಹೇಗೆ ಮಾಡಿದ್ರಿಲ್ಲ? ಅದು ಸುಮಾರು 1,75,000 ಬಿದ್ದಿತ್ತು ಸರ್. ಇವು 1,50,000 ಎರಡು ಕೊಟ್ಟು ತಂದಿದ್ದೀವಿ ಸರ್. ಹಾಂ, ಎರಡು ಸರ್. 75,000, 1,50,000 ಅಂತಂದ್ರೆ 2,25 ಆಯ್ತು ನಿಮ್ಗೆ, 2,25,000 ರೂಪಾಯಿ. ಹಾಂ ಸರ್, 2,25,000. ಅವ್ನು ಮಷಿನ್ಗಳನ್ನು ಹಾಕ್ಕೊಳ್ಳಿಕ್ಕೆ ಎಲ್ಲ ಜಾಗ ಬೇಕು, ಅದಕ್ಕೆ ಏನಾದರೂ ಒಂದು ಶೆಡ್ ಅದು ಮಾಡ್ಕೊಂಡಿರಿ, ಇದಕ್ಕೆಲ್ಲ ಖರ್ಚು ಎಷ್ಟು ಮಾಡಿದ್ರಿ? ಇದಕ್ಕೆಲ್ಲ ಸುಮಾರು 1,50,000 ಮಾಡಿವಿ ಸರ್. ಜಾಗ ಇದ್ದಿಲ್ಲ ರೀ, ಫಸ್ಟು ಲೀಸಿಗೆ ಹಾಕೊಂಡಿದ್ದೀವಿ ರೀ ಕಾರದ ಮಿಷನ್ ತಂದಿಂದ. ಇವೆರಡು ತೊಗೊತೀವಲ್ಲ ಅದನ್ನ ಯಾಕೆ ಲೀಸಿಗೆ ಹಾಕೊಂಡು ಅಂದ ಸ್ವಂತ ತೊಗೊಂಡಿವಿ ರೀ. ಆಮೇಲೆ ಇದು ಕೋಣೆ ಎಲ್ಲ ಕಟ್ಕೊಂಡಿವಿ ರೀ. ಹಾಂ, ಜಗಣ ಖರೀದಿ ಮಾಡಿ ಆಮೇಲೆ ಕೋಣೆಯನ್ನು ಕಟ್ಕೊಂಡ್ಬಿಟ್ರು. ಹಾಂ, ಕೋಣೆ ಕಟ್ಟಿ ಮಿಷಿನ್ ತಂದು ಹಾಕಿದ್ದೀವಿ ಸರ್. ಹೇಗೆ ನಡೀತಾ ಇದೆ ಈಗ ಖಾರ ಕುಟ್ಟು ಮಷಿನ್ನು, ನಿಮ್ಮದು ಹಿಟ್ಟಿನ ಗಿರಣಿ ಮತ್ತು ರವೆ ಮಷಿನ್ಗಳು ಹೇಗೆ ನಡೆದಿದ್ದಾವೆ? ಹಾಂ, ರವೆ ಮಿಷಿನ್ನು ಆಮೇಲೆ ಹಿಟ್ಟಿನ ಗಿರಣಿ ಸ್ಟಾರ್ಟ್ ಇದೆ ಸರ್. ಅವು ಖಾರ ಕುಟ್ಟೋದು ಇವಾಗ ಮಳೆಗಾಲಲ್ಲ ಸರ್, ಹಂಗಾಗಿ ಅದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ರೀ. ಬೇಸಿಗೆಗೆಲ್ಲ 4-5 ತಿಂಗಳು ಚೆನ್ನಾಗಿ ನಡೀತಾವೆ. ಯಾರಮ್ಮ ಇದನ್ನೆಲ್ಲ ಮಾಡ್ಕೊಂಡು ಹೋಗೋದು, ನಡೆಸಿಕೊಂಡು ಹೋಗೋದು, ನೀನೇ ನಡೆಸ್ತಾ ಇದೆಯಾ? ಹಾ ಸರ್, ನಾನೇ ನಡೆಸ್ತಾ ಇದ್ದೆ. ಹಾ, ನಾನೇ ನಡೆಸ್ತಾ ಇದ್ದೆ. ಮಷಿನ್ ಮನೆಯವರು ಕೂಲಿ ಆಳುಗಳೇನು ಬೇಕಾಗಿಲ್ಲ ಇದಕ್ಕೆ? ಇಲ್ಲ ಸರ್, ಬೇಕಾಗಿಲ್ಲ. ಹಾ, ಇಲ್ಲ, ಬೇಕಾಗಿಲ್ಲ. ಬೇಸಿಗೆಯಲ್ಲಿ ಖಾರ ಕೊಡ್ತಿರಲ್ಲ, ಖಾರ ಅಂದ್ರೆ ಏನು, ಬರೇ ಒಣ ಖಾರ ಪುಡಿ ಕೊಡ್ತಿರೋ ಅಥವಾ ಮಸಾಲೆ ಖಾರ ಮಾಡ್ತಿರೋ ಅಥವಾ ಬೇರೆ ಈಗ ಚಟ್ನಿ ಪುಡಿನೂ ಮಾಡ್ಕೋಬಹುದು ಇದರಲ್ಲಿ? ಏನೇನು ಮಾಡ್ತೀರ ಐಟಮ್ಗಳನ್ನು ಇದ್ರೊಳಗೆ ಸರ್? ಖಾರ ಪುಡಿನೇ ಮಾಡ್ಕೊಂತೀವಿ ರೀ. ಆಮೇಲೆ ಮಸಾಲೆ ಖಾರನ ಮಾಡ್ತೀವಿ ರೀ, ಧನಿಯಾ ಪೌಡ್ರನ್ನು ಮಾಡ್ತೀವಿ ರೀ. ಹಾಂ, ಧನಿಯಾ ಪೌಡ್ರ್ ಮಾಡ್ತೀವಿ ರೀ, ಮಸಾಲೆ ಪೌಡ್ರ್ ಮಾಡ್ತೀವಿ ರೀ, ಸಾಂಬಾರು ಪೌಡ್ರ್ ಮಾಡ್ತೀವಿ ರೀ. ಹೇಗೆ ಕೆಜಿ ಕುಟ್ಟು ಕೊಡ್ತೀರಿ ಎಲ್ಲರಿಗೂ ಬಂದರೆ ಬೇರೆದವ್ರಿಗೆಲ್ಲ? ನೀವೇ ಮಾರೋದಾದರೆ ಆಯ್ತು ಬಿಡು, ಈ ಬೇರೆದವ್ರು ಮೆಣಸಿನಕಾಯಿ ತೊಗೊಂಬಂದ್ರೆ ಹೇಗೆ ಹಾಕಿ ಕೊಡ್ತೀರಿ? ಬೇರೆದವ್ರು ತಂದರೆ 30 ರೂಪಾಯಿ ಕೆಜಿ ಹಾಕ್ಕೊಡ್ತೀವಿ ರೀ. ಹಾಂ, 30 ರೂಪಾಯಿ ಕೆಜಿ. ಈಗ ಕೆಲವೊಂದು ಕಡೆ ಏನು ಬಂದವೆ, ಬರೇ ಬೀಸ್ ಕೊಡ್ತಾರೆ, ಆದರೆ ನಿಮ್ಮದು ಒಂಥರ ಕುಟ್ತಕ್ಕಂಥದ್ದು ಇದು ಇದೆ ಇದಕ್ಕೆಲ್ಲ, ಅಂದರೆ ಒಳ್ಳಲ್ಲಿ ಹಾಕಿ ಹಾರೆಯಿಂದ ಹೇಗೆ ಕುಡ್ದದ ಹಾಗೆ ಕುಡ್ತದೆ ನಿಮ್ಮದು. ಆದರೆ ಇತ್ತೀಚೆಗೆ ಏನು ಬಂದಿದ್ದಾವೆ, ಮೆಣಸಿನಕಾಯಿನ ಹಾಕಿಬಿಟ್ರೆ ಅದು ಬೀಸುಕಲ್ಲು ಟೈಪ್ ಇರ್ತದೆ, ಬೀಸಿಬಿಡ್ತದೆ. ಹೇಗೆ ಅನಿಸ್ತದೆ ಇಲ್ಲಿ ಕುಟ್ಟೋದ್ರಿಂದ ಒಳ್ಳೆಯ ಒಂದು ಗುಣಮಟ್ಟ ಬರ್ತದೆ ಕುಟ್ಟೋದ್ರಿಂದ? ಹಾಂ, ಕುಟ್ಟೋದ್ರಿಂದ ಸರ್ ಅದು ಅದ ಬಂದಂಗೆ ಆಗುತ್ತೆ ರೀ, ಮಿದುವಾಗುತ್ತೆ ರೀ, ಹಂಗಾಗಿ ಚೆನ್ನಾಗಿ ಬರುತ್ತೆ ರೀ. ಅದು ಖಾರ ಪುಡಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಕೊಡ್ತೀವಲ್ಲ ರೀ, ಸ್ಮೆಲ್ ಬರುತ್ತೆ ರೀ, ಚೆನ್ನಾಗಿ ಬರ್ತದೆ. ಹಾಂ, ಚೆನ್ನಾಗಿ. ಇವನ್ ಕೆಲವೊಂದು ಮಸಾಲೆ ಖಾರನೂ ಮಾಡ್ಕೋಬೋದು ನೀವು? ಹಾಂ ಸರ್, ಮಾಡಿದ್ದೀವಿ ರೀ. ನಾವು ಮೇಡಮ್ ಅವರು ಮೊನ್ನೆ ಒಂದು ತರಬೇತಿ ಕೊಟ್ಟಿದ್ದರು ರೀ, ಅವರಿಗೆ ನಾವು ಆ ಮಸಾಲೆ ಖಾರ ಮಾಡಿ ತೋರಿಸಿದ್ದೀವಿ ರೀ. ಹಾಂ, ಮಸಾಲೆ ಖಾರ ತೋರಿಸಿದ್ದೀವಿ ರೀ, ಸಾಂಬಾರು ಪುಡಿ ತೋರಿಸಿದ್ದೀವಿ ರೀ ಸರ್. ಹೇಗೆ ಒಂದು ದಿವಸಕ್ಕೆ ಸೀಸನ್ನಲ್ಲಿ ಬೇಸಿಗೆಯಲ್ಲಿ ಎಷ್ಟು ನಿಮಗೆ ಪ್ರತಿನಿತ್ಯ ಎಷ್ಟು ಕೆ ಜಿ ಕುಟ್ಲಿಕ್ಕೆ ಬರ್ತಾವೆ ಇಲ್ಲಿ? ಕುಟ್ಲಿಕ್ಕೆ ಅಂದ್ರೆ ಜಾಸ್ತಿನೇ ಬರ್ತದೆ ಸರ್, ಏನಿಲ್ಲ ಅಂದ್ರೆ 20 ಕೆಜಿ ಮೇಲೇನೆ ಬರ್ತಾವೆ. ನಾವೇ ಒಮ್ಮೊಮ್ಮೆ ಬೇಸತ್ತು ವಾಪಸ್ ಕಳಿಸ್ತೀವಿ ಸರ್, ನಾವೇ ವಾಪಸ್ ಕಳಿಸ್ತೀವಿ ರೀ ಒಮ್ಮೊಮ್ಮೆ ಬೇಸತ್ಕೊಂಡು. ಎಷ್ಟು ತಿಂಗಳು ನಡೀತದೆ ಬೇಸಿಗೆಯಲ್ಲಿ? ಸುಮಾರು 1-5 ತಿಂಗಳು ನಡೀತದೆ. ಹಾಂ, 5 ತಿಂಗಳು ದಿವಸ ಒಂದು 30 ಕೆಜಿ 40 ಕೆಜಿ ಕೊಡ್ತಿರೋ ದಿವಸ? ನಮ್ಮದು ಇರುತ್ತಲ್ಲ ಸರ್, ಹೊರಗಡೆ ಅಷ್ಟೊಂದು ಕೊಟ್ಟಲ್ರಿ, ಯಾಕಂದ್ರೆ ನಾವು ಸೇಲ್ ಮಾಡ್ತೀವಲ್ಲ. ಎಷ್ಟು ಪ್ರತಿ ತಿಂಗಳು ಎಷ್ಟು ಸೇಲ್ ಮಾಡ್ತೀರಿ ಖಾರ ಪುಡಿ, ಎಷ್ಟು ಮಾರ್ತೀರಿ ನೀವು? ದಿನಕ್ಕ ಅಂದ್ರೆ ಜನ ಹೆಂಗ ಹೋಯ್ತಾರೆ ಸರ್? ಚೆನ್ನಾಗಿರತ್ತಂದಾಗ ಹಳ್ಳಿಗಳಿಂದ ಸೆಂತಿಗೆ ಬಂದರು ಹೋಯ್ತಾರೆ. ಇಲ್ಲಿ ಸೆಂತಿ ಇರೋವಾಗ ಏನಿಲ್ಲ ಅಂದ್ರೆ ಒಂದು ದಿನಕ್ಕೆ 3 kg ಹೊರಗಡೆ ಅಂದ್ರೆ ಸ್ವಲ್ಪ ಹೋಗುತ್ತೆ. ಸೆಂತಿ ಅದಿತ್ತಂದ್ರೆ 30 kg ಹಿಂಗೆ ಹೋಗುತ್ತೆ ಸರ್. ಎಷ್ಟು ಕ್ವಿಂಟಲ್ ಗಂಟಲೆ ತರ್ತೀರಿ ಮೆಣಸಿನ್ಕಾಯಿ? ಕ್ವಿಂಟಲ್ಲು 4 kg 5 kg ಹಾಂ ಸರ್. ನಮ್ಮ ಹೇಗೆ ರೇಟ್ ಎಲ್ಲ ಹೇಗೆ ಸಿಗ್ತದೆ ಮೆಣಸಿನ್ಕಾಯಿ ನಿಮಗೆ? ಅವು ಮೆಣಸಿನ್ಕಾಯಿ ಮೇಲೆ ಹೋಗ್ತವ್ರೆ ಎಲ್ಲಾನು. ಮೆಣಸಿನ್ಕಾಯಿ, ಬ್ಯಾಡಗಿಕಾಯಿ, ಗುಂಟೂರ್ಕಾಯಿ, ಕಡ್ಡಿಕಾಯಿ ಅಂತ ಇರ್ತಾವೆ ಸರ್, ಅದ್ರ ಮೇಲೆಲ್ಲ ಹೋಗ್ತಾವೆ ರೇಟ್. ಹೇಗೆ ಅನಿಸ್ತದ ಒಂದು ಖಾರ ಕೊಟ್ಟು ಮಷಿನ್ನು ಹಾಕೊಂಡ್ರು ಒಂದು ಕುಟುಂಬವನ್ನು ನಡೆಸ್ಬೋದು ಅಂತ ಅನ್ಸತ್ತ? ಒಂದು ಖರ್ಚು ವೆಚ್ಚಗಳು ಒಂದು ಕುಟುಂಬ ನಡೀತದ ಖಾರ ಕೊಟ್ಟು ಮಷಿನ್ ಮೇಲೆ? ಹಾಂ ಸರ್ ನಡೀತ್ರಿ ಸರ್. ಹಾಂ ಸರ್. ಬೇಸಿಗೆಯಲ್ಲಿ ನಿಮ್ಗೆ ಅದಕ್ಕೆ ಕನಿಷ್ಠ ತಿಂಗಳ ಎಷ್ಟು ಅಂದಾಜು ಗಳಿಸ್ಬೋದು ನೀವು ಒಂದು ಖಾರ ಕೊಟ್ಟು ಮಷಿನ್ದಿಂದ? ಗಳಿಸ್ಬೋದು ಸರ್. ಅದ್ರ ಅದ್ರದ ಬಂಡವಾಳ ಎಲ್ಲ ತೆಗೆದು 1 ಕ್ವಿಂಟಲ್ಗೆ ಏನಿಲ್ಲ ಅಂದ್ರೂ 3-4 ಸಾವಿರ ಉಳಿತು ಸರ್. ಹಾಂ ಉಳಿತೆ ಸರ್. ಅಂದ್ರೆ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ಮೇಲೆ ಐತ್ರಿ ಸರ್ ಅಷ್ಟೇ. ನೀವು ಕಾರ್ಪುಡಿದ ಎಲ್ಲೆಲ್ಲಿ ಮಾರ್ತೀರಿ? ಎಲ್ಲ ಇಲ್ಲೇ ಹಳ್ಳ್ಯಾಗ ಮಾರ್ತೀರಿ? ನಿಮ್ಮ ಸಂತೆ ಕಲ್ಲೂರ್ನಾಗ ಅಥವಾ ಲಿಂಗಸೂರ್ದು ಮಾರ್ತೀರಿ? ಲಿಂಗಸೂರು ಎಲ್ಲ ತಗೊಂಡೋಗಿದ್ದೀವ್ರಿ ಸರ್. ಅಲ್ಲೆಲ್ಲ ತಗೊಳಕ ಹಿಂದ ಮುಂದೆ ನೋಡಿದ್ದಕ್ಕೆ ನಾವು ಇಲ್ಲೇ ಕೊಡ್ತೀವಲ್ರಿ, ಜನಗಳಿಗೆ ಗೊತ್ತಾಗಿ ಗೊತ್ತಾಗಿ ಬಂದು ನಮ್ಮಲ್ಲೇ ತಗೊಂಡೋಗ್ತಾರೆ. ಹಾಂ ತಗೊಂಡೋಗ್ತಾರೆ ಸರ್. ಮಾರಾಟದ ಏನು ಸಮಸ್ಯೆ ಆಗ್ತಲ್ಲ ನಿಮಗೆ? ಮಾರಾಟದ್ದು ಫಸ್ಟ್ ಮಾರಾಟ ಮಾಡಿದ್ದೀವಿ ಸರ, ಸಮಸ್ಯೆ ಆಯ್ತು. ಅದ್ರ ಸಂಬಂಧನೇ ನಾವು ಬಿಟ್ಬಿಟ್ಟಿವಿ ರೀ. ನಾವು ಅಲ್ಲೆಲ್ಲ ಹೋಗಿ ಹೋಗಿ ನಮಗೆ ಒಂಥರ ಅದು 100 ರೂಪಾಯಿ ಇರೋದು 50 ರೂಪಾಯಿ ಹಿಂಗೆಲ್ಲ ಕೇಳಕತ್ತಿದ್ರಿ ರೀ. ಹಂಗಾಗಿ ಬಿಟ್ಟಿವಿ ಸರ್. ಬಿಟ್ಟೋದಕ್ಕೆ ಇವಾಗ ನಮ್ಮಲ್ಲೇ ಬಂದು ನಾವು ಎಷ್ಟು ಹೇಳ್ತೀವಿ ಅಷ್ಟಕ್ಕೆ ತೊಗೊಂಡು ಹಾಂ ತಗೊಂಡೋಗ್ತೇವೆ ಸರ್. ಈಗ ಮತ್ತೆ ಖಾರ ಕುಟ್ಟದ ಜೊತೆ ರವೆ ವಡಿ ಮೆಷಿನ್ನು ಹಿಟ್ಟಿನ ಗಿರಣಿ ಇದೆಯಲ್ಲ, ಮೂರು ಸೇರಿಸಿ ಒಬ್ಬರೇ ನಡ್ಕೊಂಡು ಹೋಗ್ಬೋದಾ? ಒಬ್ಬರಾದ್ರೆ ಸಾಕ? ಹಾಂ ಸರ್ ನಾನು ಒಬ್ಬಳೇ ನೋಡ್ಕೊಂಡು ಹೋಗ್ತೀನಿ ಸರ್. ಹಾಂ ಒಬ್ಬಳೇ ನೋಡ್ಕೊಂಡು. ರವೆ ಅದು ಏನೇನು ರವೆ ಹಾಕ್ತೀರಿ? ಬೇಳೆ ಅದು ಹೊಡೆದು ಕೊಡ್ತೀರಾ ರವೆ ಮೆಷಿನ್ದಲ್ಲಿ? ಸರ್ ಕಡಲೆಬೇಳೆ ಹೊಡ್ತೀವಿ ರೀ, ಆಮೇಲೆ ಬ್ಯಾಳೆ ಎಲ್ಲ ಅಕಡಿ ಕಾಳು ಅವನು ತರ್ತಾರೆ ರೀ, ಅವನು ಹೊಡಿತೀವಿ. ತೊಗರಿ ಬೇಳೆ ಹೊಡ್ತೀವಿ ರೀ, ಗೋಧಿ ನುಚ್ಚು ಹೊಡ್ತೀವಿ ರೀ, ಇಡ್ಲಿ ರವೆ ಹೊಡ್ತೀವಿ ರೀ ಸರ್, ಜೋಳದ ನುಚ್ಚು ಹೊಡ್ತೀವಿ ರೀ. ಹೇಗೆ ರೇಟ್ ರವೆ ಅದು ಹಾಕೊಡ್ಲಿಕ್ಕೆ ಬೇಳೆ ಮಾಡ್ಕೊಡ್ಲಿಕ್ಕೆ? ಎಲ್ಲದಕ್ಕೂ ಒಂದೇ ರೇಟ್ ರೀ ಸರ್. ಅಲ್ರಿ 5 ರೂಪಾಯಿಕ್ಕೆ ರೀ. 5 ರೂಪಾಯಿಕ್ಕೆ ಕೆಜಿ? ಕೆಜಿ ರೀ. ಅಂದ್ರೆ ಮೆಣಸಿನ್ಕಾಯಿ 30 ರೂಪಾಯಿ, ಉಳಿದ್ದು ರವೆ ಹಾಕ್ಲಿಕ್ಕೆ 5 ರೂಪಾಯಿಕ್ಕೆ? ಹಾಂ ಸರ್ ರವೆ ಹಾಕ್ಲಿಕ್ಕೆ 5 ರೂಪಾಯಿ ಸರ್. ಬೀಸ್ಲಿಕ್ಕೆ? ಬೀಸ್ಲಿಕ್ಕೆ 5 ರೂಪಾಯಿ ಸರ್. ಹಾಂ ಸರ್. ಎಲ್ಲ 5 ರೂಪಾಯಿ ಕೆಜಿ ಹಂಗೆ ಎಲ್ಲ ಮಾಡಿಕೊಡ್ತೀರಿ? ರವೆ ಹೊಡೋದು, ಬೇಳೆ ಹಾಕೋದು ಎಲ್ಲ? ಹಾಂ ಸರ್ ಎಲ್ಲಾನ 5 ರೂಪಾಯಿ. ನಿಮ್ಮ ಒಂದು ಇದಕ್ಕೆ ಗಿರಣಿಗೆಲ್ಲ ಮಿಲ್ಲಿಗೆ ಎಲ್ಲಿ ನಿಮ್ಮ ಊರಿನ ಜನನ ಬರ್ತಾರ? ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಯಿಂದ ಬರ್ತಿರ್ತಾರೋ ಅಥವಾ ಇದ್ನ ಊರಿನ ಜನನ? ಇಲ್ಲ ಸರ್, ಇದೆಲ್ಲ ಓಣಿ ಎಲ್ಲ ಕವರ್ ಆಗುತ್ತೆ ರೀ, ಇದು ನಮ್ಮ ಏರಿಯಾ ಎಲ್ಲ ಕವರ್ ಆಗುತ್ತೆ ಸರ್. ಹಾಂ ಸರ್ ಕವರ್. ಈಗ ಎಷ್ಟು ತಾಸು ನಡೆಸ್ತೀರಿ ದಿವಸ? ದಿವಸಕ್ಕೆ ಏನಿಲ್ಲ ಅಂದ್ರೆ 3-4 ತಾಸು ನಡೆಸ್ತೀವಿ ರೀ. ಬೆಳಗ್ಗೆ ರೀ, ಮಧ್ಯಾಹ್ನ ಬಂದರೆ ಮಧ್ಯಾಹ್ನ ಹಾಕ್ತೀವಿ ರೀ, ಇಲ್ಲಾಂದ್ರೆ ಸಾಯಂಕಾಲ ಕಂಪಲ್ಸರಿ ಹಾಕ್ತೀವಿ ರೀ. ನಿಮಗೆ ಅಂದಾಜು ಪ್ರತಿನಿತ್ಯ ಎಷ್ಟು ಸೇರಿ ಮೂರು ಸೇರಿ ಎಷ್ಟು ರೊಕ್ಕ ಬರ್ತದೆ? ಈಗ ಬೇಸಿಗೆಯಲ್ಲಿ ಅಂತೂ ಮೆಣಸಿನ್ಕಾಯಿ ಇದಿರ್ತದೆ, ಬೇಸಿಗೆ ಅಂದ್ರೆ ಹೋದ ಮೇಲೆ ಮೆಣಸಿನ್ಕಾಯಿ ಇರೋದಿಲ್ಲ ಕುಟ್ಟೋದು. ಈ ಹಿಟ್ಟು ಮತ್ತು ರವೆಯಿಂದ ಪ್ರತಿನಿತ್ಯ ಅಂದಾಜು ಎಷ್ಟು ದುಡ್ಡು ಬರ್ತದೆ ನಿಮಗೆ? ಏನಿಲ್ಲ ಅಂದ್ರೆ ದಿನಕ್ಕೆ ಚಲೋ ನಡೀತೆ ಅಂದ್ರೆ 500 ಮೇಲೆ ಆಗುತ್ತೆ ಸರ್. ಹಾಂ ಸರ್. ಹಾಂ ಸರ್. ಪ್ರತಿ ದಿವಸ 500 ಮೇಲೆ ಅಂತಂದ್ರೆ ನಿಮಗೆ ತಿಂಗಳ 15,000 ರೂಪಾಯಿ? ಹಾಂ ಸರ್ 15,000 ಆಯ್ತು. ಮತ್ತು ಕರೆಂಟ್ ಬಿಲ್ಲು ಎಲ್ಲ ಎಷ್ಟು ಬರುತ್ತೆ ತಿಂಗಳ? ಇದು ಮಿಷನ್ ಜಾಸ್ತಿ ಹಿಂಗ 500 ಮೇಲೆ ಓಡಿತಂದ್ರೆ ಅದೇನಿಲ್ಲ ಅಂದ್ರೆ 1-4 ಸಾವಿರ ಮೇಲೆ ಬರ್ತಾರೆ ಕರೆಂಟ್ ಬಿಲ್. ಹಾಂ ಸರ್ ಭಾಳ ಓಡಿ. ಮೂರು ಸೇರಿ? ಮೂರು ಸೇರಿ ಸರ್. ಹ್ಞೂ ಸರ್. ಈಗ ಅನಿಸ್ತದೆ ನಿಮಗೆ ತಿಂಗಳ 1-10,000 ರೂಪಾಯಿ ಉಳಿತದೆ ಎವರೇಜ್ ಆಗಿ? ತಿಂಗಳ 10,000 ರೂಪಾಯಿ ಸರ್ ಉಳಿತೈತೆ ಸರ್. ಹ್ಞೂ ಸರ್ ಉಳಿತೈತೆ. ಏನು ಅನಿಸ್ತಾ ಮೈ ನೋಡು, ಈಗ ಮೊದಲ ಕೆಲಸ ಏನು ಮಾಡ್ತಿದ್ನಿ ಗಿರಣಿ ಮಷಿನ್ ಹಾಕೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ದೆ? ನಾನೇನು ಮಾಡ್ತಿರಲ್ರಿ, ಊಟ ಮಾಡಿ ಸುಮ್ಮನೆ ಮನೇಲೇ ಕೂಡುತ್ತಿದ್ದಾರೆ. ನಮ್ಮ ಮೇಡಮ್ ಅವರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಆ ಗುಂಪೊಳಗೆಲ್ಲ ಸೇರಿದ್ದೀವಿ ರೀ. ಈ ಮೇಡಮ್ ಅವ್ರು ಕೊಟ್ಟಿದ್ದಕ್ಕೆ ಹೇಳಿ ಇದನ್ನೆಲ್ಲ ಮಾಡ್ಬೇಕನ್ನೋ ಛಲ ಹುಟ್ಟಿತ್ರಿ, ಮಾಡಕತ್ತೀವಿ ರೀ ಸರ್. ನಿನ್ನ ನೋಡಿ ಏನಂತಾರೆ ಈಗ ನಿಮ್ಮ ಜೊತೆ ಗುಂಪಿನಾಗಿದ್ದಂಥವ್ರು ಮೊದಲೇ ಹಾಕುವಾಗ ಏನಂದ್ರು, ಈಗೇನು ಅನ್ನಕತ್ತಾರೆ ಜನ ಯಾವಾಗ ಏನಂತಾರಂತ ಹೆಂಗ ಗೊತ್ತಾಗತ್ರಿ? ನಾವು ಚಲೋ ಇದ್ದಾಗನ ಇದು ಮಾಡ್ತಾರ, ಇದನ್ನೆಲ್ಲ ಹಾಕೊಂಡಿವಿ ಹಾಕೊಂಡಾರಪ್ಪ ಅನ್ಕೊಂತಾರ, ಮತ್ತೆ ಸಾಲ ಮಾಡಿ ತಗೊಂಡಿವಿ ಸಾಲ ಮಾಡಿ ತಗೊಂಡಾರ ಅನ್ಕೊಂತಾರ. ಹೇಗೆ ಎಲ್ಲಿ ಸಾಲ ಮಾಡಿದ್ರಿ, ಎಷ್ಟು ಮಾಡಿದ್ರಿ, ಯಾವ ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡ್ರಿ, ಹೇಗೆ? ನಾವು ಬದಲಿ ಬ್ಯಾಂಕಲ್ಲಿ ಎಲ್ಲಿ ಮಾಡಿಲ್ಲ ಸರ್, ನಮ್ಮ ಮೇಡಮ್ ಅವರು ಲೋನ್ ಕೊಡಿಸಿದ್ದಾರೆ ಅವ್ರು. ಹಾಂ ಸಂಘದ ವತಿ. ಯಾವುದು ನಿಮ್ಮದು ಸಂಘದ ಹೆಸರೇನು? ಶ್ರೀನಿಧಿ ಸರ್. ಹಾಂ ಶ್ರೀನಿಧಿ. ಶ್ರೀನಿಧಿ ಸ್ವಸಹಾಯ ಸಂಘ? ಹಾಂ ಶ್ರೀನಿಧಿ ಸ್ವಸಹಾಯ ಸಂಘ ರೀ. ಹಾಂ. ಮತ್ತೆ ಸಂಘದ ವತಿಯಿಂದ ಏನೇನು ಚಟುವಟಿಕೆಗಳನ್ನ ಮಾಡ್ತಿದ್ರಿ? ಎಲ್ಲರ ಮಹಿಳೆಯರು ಏನೇನು ಮಾಡ್ಕೊಂಡಿದ್ರು ಮತ್ತೆ ಬೇರೆ ಬೇರೆದವರು? ನನ್ಗೆ ಅಷ್ಟೊಂದೇನು ಗೊತ್ತಿಲ್ಲರಿ ಸರ್. ಇಲ್ಲರಿ ಗೊತ್ತಿಲ್ಲರಿ. ನಮಗೆ ಮಾತ್ರ ನಮ್ಮ ಮೇಡಮ್ ಅವ್ರು ನೀವು ಮಾಡಿರಿ ಈ ಥರ ಅಂತ ಹೇಳಿದ್ರಿ, ನಾವು ಆಸಕ್ತಿ ತೋರಿಸಿ. ನೀನು ಎಷ್ಟು ಕಲ್ತೀಯಮ್ಮ ಶಾಲೆ? ನಾ 7th. ಎಲ್ಲ ರೊಕ್ಕ ತೊಗೊಳೋದು ಎನಿಸೋದು ಎಷ್ಟು ಕೆಜಿ ಆಯ್ತು ಲೆಕ್ಕ ಗಿಕ್ಕ ಎಲ್ಲ ಮಾಡಕ್ಕೆ ಬರ್ತದ? ಹಾಂ ಸರ್ ಮಾಡಕ್ಕೆ ಬರ್ತದೆ. ಹಾಂ ಇಲ್ಲ ಸರ್ ಸಮಸ್ಯೆ ಏನಿಲ್ಲ. ದಿವಸ ಬಂದಂಥ ರೊಕ್ಕ ಹೇಗೆ ಮತ್ತಿದು ಏನು ಮಾಡ್ತಿರೋ ರೊಕ್ಕ? ಏನು ಬ್ಯಾಂಕಿಗೆ ಕಟ್ತಿರೋ ಅಥವಾ ಸಾಲಕ್ಕೆ ಕಟ್ತಿರೋ ಅಥವಾ ಖರ್ಚಿಗೆ ಮಾಡ್ಕೋತಿರೋ ಅಥವಾ ಹೇಗೆ ಮಾಡ್ತೀರಿ? 200 ಹಿಂಗ ಪಿಗ್ನೆ ಆಗ್ತೀವಿ ರೀ ಸರ್. ಹಾಂ ಸರ್, ಉಳಿದದ್ದು ಕರೆಂಟ್ ಬಿಲ್ಲಿಗೆ ಆಯಿತು, ಮನೆ ಖರ್ಚಿಗೆ ಆಯಿತು ಅಂತ ತೆಗಿತೀವಿ ಸರ್. ಅಂದರೆ 200 ರೂಪಾಯಿ ಅಂತೂ ನಿಮ್ಮದು ಸೇವಿಂಗ್ ಅದು? ಹಾಂ ಸೇವಿಂಗ್ ಸರ್. ಹಾಂ ಸರ್ ಸೇವಿಂಗ್ ಸರ್. ಹೇಗೆ ನಿಮ್ಮ ಮನೆಯವರು ಒಂದು ಸಪೋರ್ಟ್ ಹೆಂಗಿದೆ ಇದಕ್ಕೆಲ್ಲ ಮಾಡಲಿಕ್ಕೆ? ಅವ್ರ ಸಪೋರ್ಟ್ ಇದ್ದದಕ್ಕೆ ಸರ್ ನಾವು ಹಿಂಗೆಲ್ಲ ಮಾಡೋದು. ಅವ್ರ ಸಪೋರ್ಟ್ ಬೇಕದಕ್ಕೆ? ಹಾಂ ಬೇಕು ಸರ್. ಬೇಡ ಅಂತಂದ್ರೆ ನೀವು ಮಾಡ್ತಿದ್ದೆ? ಇಲ್ಲ ರೀ ಸರ್, ಬೇಡ ಅಂದ್ರೆ ಮಾಡ್ತಿರಲ್ಲ. ಮನೆಯವರು ಪ್ರೋತ್ಸಾಹ ಕೊಟ್ಟರೆ ನೀನು ಮಾಡಂತೇಳಿ? ಹಾಂ ಸರ್, ನಮ್ಮ ಯಜಮಾನರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಮಾಡಿದ್ದೀವಿ. ಅವ್ರು ಏನು ಮಾಡ್ತಾರೆ ಯಜಮಾನರು? ಅವರು ಮೇಸನ್ ಕೆಲಸ ಮಾಡ್ತಾರೆ ಸರ್. ಹಾಂ ಮೇಸ್ತ್ರಿ ಕೆಲಸ ಮಾಡ್ತಾರೆ. ನೋಡಿ ಇಬ್ಬರದು ಅರ್ನಿಂಗ್, ಅವ್ರದ್ದು ಆ ಕಡೆ ಅರ್ನಿಂಗ್ ಚಲೋ ಆಯ್ತು, ನಿಮ್ದು ಈ ಕಡೆ ಅರ್ನಿಂಗ್ ಚಲೋ ಆಯ್ತು. ಈ ಥರ ಒಂದು ಆರ್ಥಿಕ ಭದ್ರ ಬುನಾದಿ ನಿಮಗೀಗ, ಹಣಕಾಸಿನ ಸಮಸ್ಯೆ ಇಲ್ಲ ನಿಮಗೀಗ? ಸಮಸ್ಯೆ ಅವು ಎಲ್ಲ ಫ್ಯಾಮ್ಲಿ ಇರೋವಲ್ಲ ಸರ್ ಸಮಸ್ಯೆ. ಹಾಂ ಮೊದಲಷ್ಟಿಲ್ಲ ಸರ್, ಮಕ್ಕಳು ಓದು ಅದೆಲ್ಲ ಇರ್ತಾವಲ್ಲ ಸರ್. ದಿವಸ ನೀವು ಕನಿಷ್ಠ ಅಂದ್ರೆ ಒಂದು 500 ರೂಪಾಯಿ ಗಿರಣಿಯಿಂದ ಬರ್ತದೆ ನಿಮಗೆ. ನಾಳೆ ಒಂದು 500 ರೂಪಾಯಿ ಬರ್ತದ ಕೊಡ್ತೀನಿ ಅನ್ನೋದು ಒಂದಕ್ಕ ಧೈರ್ಯ ಇರುತ್ತೆ ನಿಮಗೆ? ಹಾಂ ಸರ್ ಇರುತ್ತೆ ಸರ್. ಹಾಂ ಇರ್ತೈತೆ ಸರ್. ಈಗೆಲ್ಲ ದಿವಸ ಒಂದು 500 ರೂಪಾಯಿ ಗಳಿಸ್ತಾ ಇದ್ದಿ, ಈ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಏನು ಹೇಳ್ತೀವಿ? ಸಾಕಷ್ಟು ಜನ ಹೆಣ್ಮಕ್ಳು ಮನೆ ಮುಂದೆ ಧಾರಾವಾಹಿಗಳು ನೋಡ್ಕೊಂತ ಕುಂತು ಟೈಮ್ ಪಾಸ್ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತಿ? ಏನು ಹೇಳ್ಬೇಕು ಸರ್, ನಮ್ಮ ಉದ್ಯೋಗದೊಳಗೆ ನಾವು ಇರಬೇಕು. ನಮ್ಗೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಕೆಲಸದೊಳಗೆ ನಾವು ತೊಡಗಬೇಕು ಅನ್ನೋದಷ್ಟೇ ರೀ ಸರ. ಒಳ್ಳೆಯದು ಗಿರ್ಜಾ, ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡಿದ್ದೀರಿ. ಏನು ನೀವು ಖಾರ ಕುಟ್ಟು ಮಷಿನ್ನು, ರವೆ ಒಡಿ ಮಷಿನ್ನು ಮತ್ತು ಹಿಟ್ ಮಾಡ್ತಕ್ಕಂಥ ಮಷಿನನ್ನು ಹಾಕ್ಕೊಂಡಿದ್ದೀರಿ. ಖಂಡಿತ ಆ ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮೀಣ ಮಹಿಳೆಯರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳಿದ್ದಾವೆ. ಆ ಅವಕಾಶವನ್ನು ಹುಡುಕಿಕೊಂಡು ಆ ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡ್ರೆ ಖಂಡಿತ ಹೆಣ್ಮಕ್ಕಳು ಅರ್ನಿಂಗ್ ಮಾಡ್ಬೋದು, ಗಳಿಸ್ಬೋದು. ಏನಾದರೂ ಎರಡು ಕಾಸು ಗಳಿಸಿಟ್ಟುಕೊಂಡ್ರೆ ಅವರಿಗೆ ಒಂದು ಕೆಟ್ಟ ಪರಿಸ್ಥಿತಿಯೊಳಗೆ ಅನುಕೂಲಕ್ಕೆ ಬರ್ತಿರ್ತವೆ. ನಮ್ಮ ಗ್ರಾಮೀಣ ಮಹಿಳೆಯರು ಇಂಥ ಒಂದು ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಸಾಕಷ್ಟು ಸಂಘ ಸಂಸ್ಥೆಗಳು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾವೆ. ಅಂಥ ಸಂಘ ಸಂಸ್ಥೆಗಳ ಪರಿಚಯವನ್ನು ಮಾಡಿಕೊಂಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ ಯೋಜನೆಗಳ ಸದುಪಯೋಗವನ್ನು ಪಡ್ಕೊಳ್ಳಿ. ನಿಮ್ಮ ಹಾಗೆ ಹೆಣ್ಮಕ್ಳು ಮುಂದುವರಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ಇದುವರೆಗೆ ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ಸಂತೇಕೆಲ್ಲೂರಿನ ಶ್ರೀಮತಿ ಗಿರಿಜಾ ಮತ್ತು ಅವರಿಗೆ ಸಹಾಯ ಹಸ್ತ ಚಾಚಿರುವ ಲಿಂಗಸ್ಕೂರು ಕೃಷಿ ವಿಸ್ತರಣಾ ಘಟಕದ ಗೃಹ ವಿಜ್ಞಾನಿ ವಾಣಿಶ್ರೀ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದರು ಡಾ ವಿಜಿ ಪಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ದಿನಾಂಕ 13/9/2021 ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30-32 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 23 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 91-92% ಮತ್ತು ಕನಿಷ್ಠ ಆರ್ದ್ರತೆ 68-70 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 2-3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡುವ ಹಂತದಲ್ಲಿದ್ದು ಇಂತಹ ಬೆಳೆಗೆ ಮೇಲ್ಗೊಬ್ಬರವಾಗಿ 18.75 ಕೆಜಿ ಸಾರಜನಕ ಮತ್ತು 43.75 ಕೆಜಿ ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲುಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರು ಕಟ್ಟಬೇಕು. ಭತ್ತದಲ್ಲಿ ಆನೆಕೊಂಬು ಕಣೆನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಫಾನ್, 25 EC ಅಥವಾ 1 ಮಿಲಿಲೀಟರ್ ಸಿಪ್ರೋನಿಲ್ ಫಿಪ್ರೋನಿಲ್, 5 AC ಪ್ರತಿ ಲೀಟರ್ ನೀರಿಗೆ ಅಥವಾ 10 KG ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬಾಡೈಜಿಮ್ 10 WC ಅಥವಾ 1 ಮಿಲಿಲೀಟರ್ ಪೆನ್ ಕಾನ್ಜೋಲ್ 10 ECಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಗೋವಿನ ಜೋಳ. ಗೋವಿನ ಜೋಳದಲ್ಲಿ ಗೊಂಡೆ ಹುಳುವಿನ ನಿಯಂತ್ರಣಕ್ಕಾಗಿ ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಕ್ಲೋರೋಫೈರಿಫಾನ್ ಕೀಟನಾಶಕವನ್ನು ಬೆರೆಸಿ ಬೆಳೆಯ ಬುಡದಲ್ಲಿ ಭೂಮಿ ನೆನೆಯುವಂತೆ ಹಾಕಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ ಮೆಟರಿಜಿಯಂ ಅನಿಸೋಫ್ಲಿಯಾ ಅಥವಾ ಮೆಟರಿಜಿಯಂ ರಿಲೈ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು 4 ಪ್ರತಿ ಲೀಟರ್ ಅಥವಾ 0.4 ಇಮಾಮೆಕ್ಟಿನ್ ಬೆಂಜೋಯೆಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾ 50-70 ದಿನ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಇಮಾಮೆಕ್ಟಿನ್ ಬೆಂಜೋಯಿಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾದಲ್ಲಿ ಸ್ಪೊಡೋಫೈರ್ ಹತೋಟಿಗೆ 4 ಮೆಟರಿಜಿಯಂ ರಿಲೈ ಅಥವಾ 0.2 ಇಮಾಮೆಕ್ಟಿನ್ ಬೆಂಜೋಯಿಟ್ 5 SG ಅನ್ನು ಅಥವಾ 1 ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೀನುಮರಿ ಮತ್ತು ದಾಸ್ತಾನು. ಮೀನು ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಹೊಂಡದ ತಳಭಾಗದ ಮಣ್ಣು ಫಲವತ್ತಾಗುತ್ತದೆ. ಈ ಮಣ್ಣನ್ನು ಕೃಷಿ ತೋಟಗಾರಿಕೆಯಲ್ಲಿ ಗೊಬ್ಬರವಾಗಿಯೂ ಉಪಯೋಗಿಸಬಹುದು. ಮೀನುಮರಿ ದಾಸ್ತಾನು. ಮೀನುಮರಿಗಳನ್ನು ಹತ್ತಿರವಿರುವ ಮೀನುಮರಿ ಉತ್ಪಾದನೆ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಣೆ ಮಾಡುವುದು ಒಳ್ಳೆಯದು. ಕೊಳದಲ್ಲಿ 3-6 ತಳಿಯ 10-15 ಸೆಂಟಿಮೀಟರ್ ಉದ್ದವಿರುವ ಮಡಿಗಳನ್ನು 2-3 ಮೀಟರ್ ನೀರಿನ ಆಳವಿರುವ ಕೊಳದಲ್ಲಿ ಪ್ರತಿ ಹೆಕ್ಟರ್ಗೆ 10-20,000 ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆ ಅನುಗುಣವಾಗಿ ದಾಸ್ತಾನು ಮಾಡಬಹುದು. ಕುರಿ ಸಾಕಾಣಿಕೆ. ಕುರಿ ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಡುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಯನ್ನ ಕೇಳಿದ್ರಿ. ಈಗ ಕೇಳಿ ಮಾನ್ವಿ ತಾಲೂಕಿನ ಜಂಬಣ್ಣ ಹಸಮಕಲ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಈ ಭೀಮನ ಪಾಂಡವರಲ್ಲಿ ಬಲಭೀಮಸೇನನ ಒಂದು ಹಾಡು. ಹಾಡು ಸುಗಂಧ ಪುಷ್ಪ ಭೀಮಾಂಜನೇಯ ಯುದ್ಧ. ಇದರಲ್ಲಿ ನಾರದ ಮಹಾಮುನಿಗಳು ಬಂದು ಸುಗಂಧ ಪುಷ್ಪ ದ್ರೌಪದಿಗೆ ಮಹಾಪತ್ವರಿತರಿಗೆ ಮುಡಿಬೇಕಂತ ಹೇಳಿದಾಗ ದ್ರೌಪದಿ ಬಂದು ಭೀಮದೇವನ ಕೇಳಿಕೊಳ್ತಾಳೆ, ಸುಗಂಧ ಪುಷ್ಪ ತಂದು ಭೀಮದೇವ ನನ್ನ ಮುಡಿಯಲ್ಲಿ ಮುಡಿಸುವಂತ. ಆವಾಗ ಭೀಮನು, ಆಗಲಿ ದ್ರೌಪದಿ, ನಾನು ಆ ಕರೆಕುಪೇಂದ್ರ ತೋಟಕ್ಕೆ ಹೋಗಿ ಸುಗಂಧ ಪುಷ್ಪ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಈ ಹಾಡು ಹಾಡ್ತಾನೆ. ಎಂತ ಬಲವಂತನು ಕುಂತದೇವಿ ಪುತ್ರನು, ಎಂತ ಬಲವಂತನು ಕುಂತದೇವಿ ಪುತ್ರನು, ಭೀಮಾ ಪ್ರಚಂಡನು ದ್ರೌಪದಿಗೆ ಗಂಡನು, ಭೀಮಾ ಪ್ರಚಂಡನು ದ್ರೌಪದಿಗೆ ಗಂಡನು, ಎಂತ ಬಲವಂತನು ಕುಂತದೇವಿ ಪುತ್ರನು, ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಎಂತ ಬಲವಂತನು ಕುಂತದೇವಿ ಪುತ್ರನು, ಎಂತ ಬಲವಂತನು ಕುಂತದೇವಿ ಪುತ್ರನು. ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಬಂಡಿಯನ್ನ ತಿಂದನು ಬಕಾಸೂರ್ನ ಕೊಂದನು, ಎಂತ ಬಲವಂತನು ಭೀಮಾ ಪ್ರಚಂಡನು, ಎಂತ ಬಲವಂತನು ಭೀಮಾ ಪ್ರಚಂಡನು, ಎಂತ ಬಲವಂತನು ಕುಂತದೇವಿ ಪುತ್ರನು, ಎಂತ ಬಲವಂತನು ಕುಂತದೇವಿ ಪುತ್ರನು. ಐದ ಮಂದಿ ಪಾಂಡವರಲ್ಲಿ ಕಲಿ ಭೀಮಾ ಸೈನನು, ಎಂತ ಬಲವಂತನು ಈ ಕುಂತದೇವಿ ಪುತ್ರನು, ಎಂತ ಬಲವಂತನು ಈ ಕುಂತದೇವಿ ಪುತ್ರನು, ಎಂತ ಬಲವಂತನು ಭೀಮಾ ಪ್ರಚಂಡನು, ಎಂತ ಬಲವಂತನು ಭೀಮಾ ಪ್ರಚಂಡನು, ಎಂತ ಬಲವಂತನು ಕುಂತದೇವಿ ಪುತ್ರನು, ಎಂತ ಬಲವಂತನು ಎಂತ ಬಲವಂತನು ಎಂತ ಬಲವಂತನು ಕುಂತದೇವಿ ಪುತ್ರನು. ಆ

ಸ್ಥಿರವಿಲ್ಲದ ಕಾಯ ಸ್ಥಿರವಿಲ್ಲದ ಈಯ ಸ್ಥಿರವಿಲ್ಲದ ಕಾಯ ಸ್ಥಿರವಿಲ್ಲದ ಈಯ ಅಸ್ಥಿರ ಶರೀರಕ್ಕೆ ನಂಬಲ ಬೇಡ ಅಸ್ಥಿರ ಶರೀರಕ್ಕೆ ನಂಬಲ ಬೇಡ ಮರಳಿ ಮರಳಿತ ಮರಳಿ ಬಾಬಕ್ಕೆ ಬಂದು ಮರಳಿ ಮರಳಿತ ಮರಳಿ ಮರಳಿತ ಮರಳಿ ಬಾಬಕ್ಕೆ ಬಂದು ಸೊರೆಯುವ ಸುಖ ದುಃಖ ಎರಡರ ಮಧ್ಯದಲ್ಲಿ ಸೊರೆಯುವ ಸುಖ ದುಃಖ ಎರಡರ ಮಧ್ಯದಲ್ಲಿ ಸ್ಥಿರವಿಲ್ಲದು ಕಾಯ ಸ್ಥಿರವಿಲ್ಲದ ಹಿಯ ಅಸ್ಥಿರ ಶರೀರಕ್ಕೆ ನಂಬಲ ಬೇಡ ಅಸ್ಥಿರ ಶರೀರಕ್ಕೆ ನಂಬಲ ಬೇಡ ಸ್ಥಿರವಿಲ್ಲದು ಕಾಯ ಸ್ಥಿರವಿಲ್ಲದ ಹಿಯ ಸೊರೆಯುವ ಸುಖ ದುಃಖ ಎರಡರ ಮಜದಲ್ಲಿ ಸೊರೆಯುವ ಸುಖ ದುಃಖ ಎರಡರ ಮಧ್ಯದಲ್ಲಿ ಸೊರೆಯುವ ಸುಖ ದುಃಖ ಎರಡರ ಮಧ್ಯದಲ್ಲಿ ಆತ್ಮ ವಿಚಾರ ಆತ್ಮದೊಳಗಿರುತ್ತಾರೆ ಆತ್ಮ ವಿಚಾರ ಆತ್ಮದೊಳಗಿರುತ್ತಾರೆ ಆತ್ಮ ಪರಮಾತ್ಮನ ವಿಚರಿಸಿ ನುಡಿದಾರೆ ಆತ್ಮ ಪರಮಾತ್ಮನ ವಿಚರಿಸಿ ನುಡಿದಾರೆ ಹಂದಿಗೆ ಇಂದಿಗೆ ತಂದೆ ಗುರುಗೋಯಿಂದ ಹಂದಿಗೆ ಇಂದಿಗೆ ತಂದೆ ಗುರುಗೋಯಿಂದ ಸುಂದರ ಶಿಶಿನಾಳ ಈಶನ ಕಂದ ಸುಂದರ ಶಿಶಿನಾಳ ಈಶನ ಕಂದ ಸ್ಥಿರವಿಲ್ಲದು ಕಾಯ ಸ್ಥಿರವಿಲ್ಲದ ಸ್ಥಿರವಿಲ್ಲದು ಕಾಯ ಸ್ಥಿರವಿಲ್ಲದು ಕಾಯ ಸ್ಥಿರವಿಲ್ಲದ ಓಂ ನಮೋ ಹರ ಗುರುವೆ ನಮೋ ಓಂ ನಮೋ ಕಲ್ಪತರುವೆ ಕ್ಷಿತಿವಿನಾಯಕ ವಿದ್ಯಾಪ್ರದಾಯಕ ಶಂಕರಾತ್ಮಜಯ ನಮೋ ನಮೋ ಓಂ ನಮೋ ಓಂ ನಮೋ ಹರ ಗುರುವೆ ನಮೋ ಓಂ ನಮೋ ಕಲ್ಪತರುವೆ ಕ್ಷಿತಿವಿನಾಯಕ ವಿದ್ಯಾಪ್ರದಾಯಕ ಕ್ಷಿತಿವಿನಾಯಕ ಪ್ರದಾಯಕ ಶಂಕರಾತ್ಮಜಯ ನಮೋ ನಮೋ ಓಂ ನಮೋ ಓಂ ನಮೋ ಹರ ಗುರುವೆ ನಮೋ ಪದ್ಮಾಸ್ತ ಸರಸ್ವತಿ ನಮೋ ವಿಶಾಲಾಕ್ಷಿ ಮಹಾಲಕ್ಷ್ಮಿ ನಮೋ ಪದ್ಮಾಸ್ತ ಸರಸ್ವತಿ ನಮೋ ವಿಶಾಲಾಕ್ಷಿ ಮಹಾಲಕ್ಷ್ಮಿ ನಮೋ ನಾಡ ಮಾತ ಪ್ರಜಾತ ತಾತ ಶ್ರೀರಂಗದೇವಿಗೆ ನಮೋ ನಮೋ ನಾಡ ಮಾತ ಪ್ರಜಾತ ತಾತ ಶ್ರೀರಂಗದೇವಿಗೆ ನಮೋ ನಮೋ ಓಂ ನಮೋ ಓಂ ನಮೋ ಹರ ಗುರುವೆ ನಮೋ ಓಂ ನಮೋ ಕಲ್ಪತರುವೆ ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ ಶಂಕರಾತ್ಮಜಯ ನಮೋ ನಮೋ ಓಂ ನಮೋ ಸಾಧು ಶರಣ ಮಾ ಸಂತ ಫಕೀರ ತ್ಯಾಗಿ ಯೋಗಿಗಳ ನಮೋ ನಮೋ ಸಾಧು ಶರಣ ಮಾ ಸಂತ ಫಕೀರ ತ್ಯಾಗಿ ಯೋಗಿಗಳ ನಮೋ ನಮೋ ಶರಣ ಕರಗಿ ವರ ಬೀಳು ಕಿಂಕರಿ ವಿಜಯ ನೀಡಿರಿ ನಮೋ ನಮೋ ಪದ್ಮಾಸ್ತ ಸರಸ್ವತಿ ನಮೋ ವಿಶಾಲಾಕ್ಷಿ ಮಾ ಲಕ್ಷ್ಮಿ ನಮೋ ಪದ್ಮಾಸ್ತ ಸರಸ್ವತಿ ನಮೋ ವಿಶಾಲಾಕ್ಷಿ ಮಾ ಲಕ್ಷ್ಮಿ ನಮೋ ನಾಡ ಮಾತ ಪ್ರಜಾತ ತಾತ ಶ್ರೀರಂಗದೇವಿಗೆ ನಮೋ ನಮೋ ನಾಡ ಮಾತ ಪ್ರಜಾತ ತಾತ ಶ್ರೀರಂಗದೇವಿಗೆ ನಮೋ ನಮೋ ಓಂ ನಮೋ ಓಂ ನಮೋ ಹರ ಗುರುವೆ ನಮೋ ಓಂ ನಮೋ ಕಲ್ಪತರುವೆ ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ ಶಂಕರಾತ್ಮಜಯ ನಮೋ ನಮೋ ಓಂ ನಮೋ ಸಾ ಸಾಧು ಶರಣ ಮಾಸಂತ ಫಕೀರ್ ತ್ಯಾಗಿ ಯೋಗಿಗಳ ನಮೋ ನಮೋ ಸಾಧು ಶರಣ ಮಾಸಂತ ಫಕೀರ್ ತ್ಯಾಗಿ ಯೋಗಿಗಳ ನಮೋ ನಮೋ ಚರಣ ಕರಗಿ ವರ ಬೀಳು ಕಿಂಕರ್ ವಿಜಯ